ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. 50:40 ಕೃಷಿ ರಂಗ. ಕೃಷ್ಣರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ದ್ರಾಕ್ಷಿ ಬೆಳೆ ಕುರಿತು ರಾಜ್ಯ, ಆನಂತರ ಮಾರ್ಷಾಳದ ಮಲ್ಲಪ್ಪ ದಾಯಗೋಡಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದಗಳು ಪ್ರಸಾರ ಆಗ್ತವ. ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ, ಆಗೋಗತ್ತಂತ ಹೆದರಿಸ್ತಾರೆ, ನಂಬಬೇಡಿ. ಲಿಂಕು ಒತ್ತಿ ಹಣ ಕಣ ತಿಳಿಯಿರಿ. ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ. In public interest by Federal Bank, your perfect banking partner. ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಛಂದವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ಇಸ್ಸೆ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೇ ಮಿಲ್ನೆ ವಾಲಾ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ? 55, ಬಳ್ಳಾರಿ ಜಿಲ್ಲೆ ಒಳಗ 55, ಬಾಗಲಕೋಟೆ ಜಿಲ್ಲೆ ಒಳಗ 35, ಮತ್ತ ನೆರೆಯ ಸೊಲ್ಲಾಪುರ ಜೊತೆಗೆ ಬಿಸಿಲು ಕೂಡ ಕಣ್ಣಾಮುಚ್ಚಾಲೆ ಆಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆ ದಕ್ಷಿಣ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದ್ರಾಕ್ಷಿ ಬೆಳೆಗಾರರ ಸಂಘ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಹಾಕೊಂಡಿದೆ, ರೈತರ ಕಲ್ಯಾಣಕ್ಕಾಗಿ ಯಾವ ಹೊಸ ರೂಪವನ್ನು ಕೊಡುವಂತಹದ್ದು, ಆಮೇಲೆ ಅದನ್ನ ಹೆಚ್ಚಿಗೆ ಬೇರೆ ದೇಶಗಳಿಗೆ ಕಳಿಸಿ ಎಕ್ಸ್ಪೋರ್ಟ್ ಮಾಡಿ ಒಂದು ಸವಾಲುಗಳು ಎದುರಾಗ್ತವ, ಅವುಗಳನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಬೇಕು, ಈ ಎಲ್ಲ ಅನುಭವಗಳನ್ನ ಅವರಿಂದ. ಸೂಕ್ಷ್ಮ ಇದು ಒಂದು ಬೆಳೆಯಾಗಿರುವುದರಿಂದ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಅದನ್ನೆಲ್ಲಾನು ಎದುರಿಸಿ ನಾವು ಅನೇಕಲ್ಲಿನ ಮಳೆ ಬಿತ್ತು. ಅವಾಗ ನಮ್ಮ ಸಂಘ ಹೋರಾಟ ಮಾಡಿಕೊಂಡು ಮುಖ್ಯಮಂತ್ರಿಗಳ ತನಕ ಭೇಟಿಯಾಗಿ ಹಿಂಗಸಿತು. ತೋದಂಗ ನಮ್ದು ದಿನನಿತ್ಯ ಕ್ಲೈಮೇಟ್ ಜೋಡಿ ನಮ್ದು ಸ್ಟ್ರಗಲ್ ಇರ್ತದೆ. ಅತಿ ಬಿಸಿಲಿಗೆ ಬಂದು ನೀರು ಹೋದ್ರು ಅವ ನಮ್ದು ಬ್ರ್ಯಾಂಡೆಡ್ ಇಲ್ಲ. ನಾವು ಇಲ್ಲಿ ಎಲ್ಲಾನು ಹೋಗಿ ಮಹಾರಾಷ್ಟ್ರಕ್ಕೆ ಮಾರ್ತೀವಿ. ಮಹಾರಾಷ್ಟ್ರದಲ್ಲಿ ಇದರಿಂದ ಅದು ಉತ್ಪಾದನೆ ಮಾಡಿದ್ರೊಳಗ ಸುಮಾರು 80% ಮಹಾರಾಷ್ಟ್ರ ಮಾರ್ಕೆಟ್ ಮಾರಾಟ ಆಗ್ತದೆ. ಈ ಕುರಿತು ಸರ್ಕಾರದ ನಂಬಿಕೆ ಮ್ಯಾಗ ಅದನ್ನು ತಗೋತಾನ. ಅದೇ ಟೈಪ್ ನೀವು ದ್ರಾಕ್ಷಿದು ಒಂದು ಕರ್ನಾಟಕದ ಒಂದು ಕಳೆದ ಬಾರಿ ಬಜೆಟ್ ನೊಳಗ ದ್ರಾಕ್ಷಿ ಅಭಿವೃದ್ಧಿ ಹಾಗೂ ದ್ರಾಕ್ಷಿ ರಸ ಮಂಡಳಿ ಅಭಿವೃದ್ಧಿ ಮಂಡಳಿ ಅಂತ ಹೊಸಾದ ಒಂದು ಶಿಥಲೀಕರಣ ರೊಕ್ಕನು ದುಡ್ಡು ಕೊಟ್ಟಾರ. ಮತ್ತು ಏನು ಅದ್ರ ಜೊತೆಯಾಗಿ ಒಂದ್ ಎಕರೆ ನಾ ದ್ರಾಕ್ಷಿ ಬೋರ್ಡ್ಗೆ ಒಂದು ಜಮೀನ್ ಅದ ಬಿಜಾಪುರ, ಒಳ್ಳೆ ಸ್ಥಳ ಅದ. ಅಲ್ಲಿ ಇನ್ನೂ ಯೂನಿಟ್ ಮಾಡಬೇಕು. ಎಲ್ಲಿ ಆ ಜಾಗದೊಳಗ ಪ್ರೊಸೆಸಿಂಗ್ ಯೂನಿಟ್ ಮಾಡಿ ಅಲ್ಲಿದ ಅವಾಗ ಸ್ಟೋರೇಜ್ನು ಅಲ್ಲೇ ಅನ್ಕೋನೋ ಡೆಲ್ಲಿನೋ ಆಮೇಲೆ ಕಲ್ಕತ್ತಾನೋ ಅಥವಾ ನ್ಯೂಯಾರ್ಕು ಅಮೆರಿಕದ ಎಲ್ಲೇ ಕೂತು ನಮ್ದು ಪರ್ಚೇಸ್ ಮಾಡಬಹುದು. ಅವರು ಯಾಕೆತೀವಿ ಈಗಾಗಲೇ ನೀವು ನಿಗಮ ಮಾಡಿರಿ, ಆ ನಿಗಮ ಮುಖಾಂತರ ರೈತರದ ನೀವು ಒಣ ದ್ರಾಕ್ಷಿ ಖರೀದಿ. ಡಿಸ್ಟಿಕ್ ಒಂದು ಹಾಪ್ ಕಾಮರ್ಸ್ ಯೂನಿಟ್ ಅದಾವ, ತಾಲೂಕಾ ಮಟ್ಟಕ್ಕೂ ಬಂದಾವ. ಆಯಾ ಡಿಸ್ಟಿಕ್ ಪ್ಲೇಸ್ನ್ಯಾಗ ತಾಲೂಕಾ ಪ್ಲೇಸ್ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ಲಿ ಬಿಜಾಪುರದಿಂದ 2-3 ಸಾವಿರ ಕೋಟಿ ರೂಪಾಯಿ ಟರ್ನ್ ಓವರ್ ಅದ ನಮ್ದು. 80% ನಮ್ಮ ರೈತ ಏನ್ ಮಾಡ್ತಾನ ಅಲ್ಲೇ ಮಾರಾಟ ಮಾಡ್ತಾನ, ಅಲ್ಲಿ ತನಗೇನ್ ಬೇಕಾಗಿದ್ದ ವಸ್ತುಗಳು ಅಲ್ಲಿ ತಕೊಂಡ 95% ನಮ್ ಪ್ರೀಮಿಯಂ ಹಣ ಕಟ್ತದೆ. ನಾವು ಓನ್ಲಿ 5% ಕಟ್ತೀವಿ, ಒಂದ್ ಹೆಕ್ಟರ್ಗೆ 14,000. ಎಲ್ಲ ಏನ್ ಮಾಡ್ತಾರೆ, ನಾವು ದುಡ್ಡು ಕಟ್ಟಿದೊಳಗೆ ನಮ್ಗೊಂದು ಪಾಲಿಸಿ ಒಂದು ಬಾಂಡ್ ಅಂತ ಕೊಡ್ತಾರೆ. ಅದಕ್ಕೆ ನಮ್ಮ ರೈತರಿಗೆ ನೀವು ಕಟ್ರಿ ಸಕ್ಕರೆ ಬಿಡ್ರಿ, ನಾವು ಹೇಳುದಟ್ ತೆಗದ ನಾವು ಹಣಗಾರಲ್ಲ ಅಂತ ಬ್ಯಾಂಕ್ನವ್ರು ಅಂತಾರು. ರೈತರು ಹೋಗಿ ಯಾರು ಕೇಳಬೇಕು? ನಾನು ಈಗಾಗಲೇ ಗೌರ್ಮೆಂಟ್ ಮನವಿ ಮಾಡಿದೀವಿ. ಏನ್ ಮಾಡಿದೀಪ ಅಂದ್ರೆ ಮೇಜರ್ ಏರಿಯಾ 80% ಇಂದ ಇಲ್ಲೇ ಓಪನಿಂಗ್ ಮಾಡ್ರಿ. ರೈತರು ತನಗೆ ವಿದಿನ್ ಒಂದ್ ದಿವಸ ಹೋಗಿ ಅಪ್ರೋಚ್ ಆಗ್ಬಹುದು, ತನಗ್ ಕಷ್ಟ ಸುಖ ಹೇಳ್ಬಹುದು, ಅಲ್ಲಿ ನುಕ್ಸಾನ್ ಅದು. ಇವ್ರ ಇನ್ಸೂರೆನ್ಸ್ ಯಾರನ್ನ ಕೇಳ್ಬೇಕು? ಈಗ ಇದನ್ನ ವಿಸಿಟ್ ಮಾಡವ್ರ ಯಾರು? ನಮಗ್ ಕೇಳ್ಬೇಕಾದ್ರೆ ತಮ್ಮ ಆಕಾಶವಾಣಿ ಮುಖಾಂತರ ಇದನ್ನ ಸ್ವಲ್ಪ ಪ್ರಚುರಪಡಿಸಿ ಸರ್ಕಾರಕ್ಕೊಂದ್ ಸ್ವಲ್ಪ ಅಂದ್ರೆ ಮನವರಿಕೆ ಸರ್ಕಾರಕ್ಕೆ ಅಪ್ರೋಚ್ ಮಾಡ್ತಾ ಇದೆ. ಈಗಾಗಲೇ ಕಳೆದ 2 ವರ್ಷದಿಂದ ಈ ನಾವು ಸ್ಟ್ರಗಲ್ ಮಾಡ್ಕೋತು ಮಾನ್ಯ ಮುಖ್ಯಮಂತ್ರಿಗಳಕ್ಕೂ ಬೇಕು, ಹರೇ ಹೋದ್ರೆ ಸಂಜೆಗೆ ಮನೆಗೆ ಬರುವಂತ ಅನುಕೂಲ ಬೇಕು. ಈಗಾಗಲೇ ನಮ್ಮ ಫಾರ್ಮರ್ ಕೆಲವೊಂದು ಜನ ಬೆಂಗಳೂರು ಇಚ್ಛೆ ಅದ, ಅದ್ರ ಮಾಡ್ಲಿಕ್ಕೆ ನಮ್ಮ ರೈತರು ಮುಂದಿನ ದಿನಮಾನದಾಗ ಇನ್ಸೂರೆನ್ಸ್ ಕಟ್ಟುದ ಒಂದು ಬಿಡುವ ಸಂದರ್ಭ ಬರ್ತದ. ಅದಕ್ಕೆ ಏನ್ ಮಾನ್ಯ ಕೂತು ನೀವು ಫಸಲ್ ಬಿಮಾ ಅಂದ್ರೆ ಇಲ್ಲಿ ಬಿಜಾಪುರದಾಗಿನ ರೈತರಿಗೆ ಏನ್ ಸಿಗುದು, ಅವ್ನು ಬೆಂಗಳೂರಿಗೆ ಹೋಗಿ ಬಂದ್ರೆ ಹೆಂಗ್ ಕ್ಲೇಮ್ ಮಾಡಕ್ ಆಗ್ತದ? ಆಗಂಗಿಲ್ಲ. ಹೇಳಿದ್ರಿ ಒಂದು ದ್ರಾಕ್ಷಿ ಮನುಕಾ ಒಣ ದ್ರಾಕ್ಷಿಯ ಬ್ರ್ಯಾಂಡ್ ಆಯ್ತು ಅಂತಂದ್ರೆ ಅದು ಮಾರಾಟ ಮಾಡಿಸೊಳಗೆ ಇದೀವಿ ನಾವು. ಒಳ್ಳೆ ಗುಣಮಟ್ಟದ ದ್ರಾಕ್ಷಿನೂ ಬೆಳಿತೀವಿ. ಕ್ಲೈಮೇಟ್ ಸ್ವಲ್ಪ ವೇರಿಯೇಷನ್ ಆತಂದ್ರೆ ಮಾಯಿಶ್ಚರೈಸ್ ಕ್ರಿಯೇಟ್ ಆಗಿ ತಟ್ಟ ನಾವು ಇಡಬಹುದು. ಇನ್ನು 70% ನಮ್ಮ ಪ್ರೊಡಕ್ಷನ್ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಇಡ್ತೀವಿ ನಾವು. ಅದಕ್ಕೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ 2 ನಂಬರು, 3 ಅಂದ್ರೆ ಒಂದೇ ನಂಬರು ಒಳ್ಳೆ ಗುಣಮಟ್ಟದ ಇರ್ತದೆ. ಎರಡನೇದು ಅದರಾಗಿಂದ ವಿಂಗಡಿಸಿದಿರ ಏಜೆನ್ಸಿ ನೇಮಿಸಬೇಕು ಅಂದ್ರೆ ಗುಣಮಟ್ಟ ಗ್ರೇಡೇಷನ್ ಮಾಡಕ್ ಒಬ್ರು ಯಾರು ಬೇಕಲ್ಲ ಇದಕ್ಕೆ. ನಾವು ರೈತರು ನಮ್ಮ ವಸ್ತು ಚಲೋ ಐತತ್ ನಮಸ್ತಾರ. ಮಹಾರಾಷ್ಟ್ರವಾದ್ರೂ ಹಣೆ ಬಾರಿ ಇಷ್ಟ ಅದ, ಕರ್ನಾಟಕ ಬಂದ್ರೂ ನಮ್ಮ ಹಣೆ ಬಾರಿ ಇಷ್ಟ ಅದ. ಇದನ್ನ ಎಲ್ಲಾ ನೋಡೇ ಬಸನ್ ಅದಕ್ಕೆ ಸರ್ಕಾರ ತೀವ್ರ ಇದ್ರ ಬಗ್ಗೆ ನಿಗಾ ವಹಿಸಿ ಈಗಾಗಲೇ ತಾವು ತೊಗರಿ ಬೆಂಬಲ ಬೆಲೆ ಗೋಷ್ಠಿ ಸ್ಟಡಿ ಮಾಡ್ರಿ ಮಹಾರಾಷ್ಟ್ರದಾಗ ಏನದ ಗುಣಮಟ್ಟ ಅಂದ್ರೆ ಯಾವ ಟೈಪ್. ಆದ್ರೆ ಅಲ್ಲಿ ಇಲ್ಲದ್ದು ಇಲ್ಲಿ ಯಾಕೆ ನೀವು ಕೇಳ್ತಿರ, ತಮ್ಮ ಉತ್ಪಾದನೆ ವೆಚ್ಚ ನೀವು ಕೇಳಿದ್ರು 285,000 ರೂಪಾಯಿ ಮೇಂಟೆನೆನ್ಸ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ. ಕಮಿಟಿ ಮಾಡಿದ್ರು, ಆ ಕಮಿಟಿ ಮುಂದೆ ನಾವು ವಾದ ಮಾಡಿದ್ರೆ ಬೆಂಬಲ ಬೆಲೆ ಒಂದು ಕಮಿಟಿ ಪ್ರಕಾಶ್ ಅಂತಿದ್ರು ಮುಂಚೆ ಆವಾಗಿದ್ರು. ಈಗ ಮತಮುಖವಾಗಿ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ರಿ ಸರ್ಕಾರ, ಈ ಬ್ರ್ಯಾಂಡಿಗೆ ಈ ರೇಟ, ಈ ಬ್ರ್ಯಾಂಡಿಗೆ ಈ ರೇಟ, ಇದು ಇಷ್ಟು ಡಿಗ್ರಿ ಇಷ್ಟು ಡಿಗ್ರಿ ಅಂತೀರಿ ನೀವು. ಅದ್ರಾಗ ಏನ್ ಕಂಡು ಹಿಡಿದ್ರಿಲ್ಲ, ಐತಿಲ್ಲ ಅದ್ರಾಗ. ದ್ರಾಕ್ಷಿ ಒಣ ದ್ರಾಕ್ಷಿಗೂ ಆ ನಮ್ಮ ಮನುಷ್ಯರು ಅನ್ಕೋರಿ, ಯಾರ್ದೋ ಒಂದು ಹೆಸರು ಕೊಟ್ಟು ಅದಕ್ಕೊಂದು ಟ್ರೇಡ್ ನೇಮ್ ಕೊಟ್ಟು ತದನಂತರ ಗ್ರಾಡೇಷನ್ ಮಾಡಿ ಅದಕ್ಕೆ ರೇಟ್ ನಿಗಾ ವಹಿಸಬೇಕು. ಈಗಾಗಲೇ ನಮ್ದು ದ್ರಾಕ್ಷಿ ಅಭಿವೃದ್ಧಿ ಮಂಡಳಿ ಏನ್ ಜಾಗ ಅದ, ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕು. ಆದ್ರೆ ನಮ್ಗೆ ಕೊಡಮಾಡಿದ್ದು 35 ಕೋಟಿ, ಆದ್ರೆ ಇದೇ ಸಲ ನಮ್ದು ಅಭಿವೃದ್ಧಿ ಮಂಡಳಿ ರಚನೆ ಆಗ್ಯದ. ಹೊರಗಡೆ ಇರಬಹುದು, ತನ್ನಷ್ಟಕ್ಕೆ ತಾನೇ ಯಾಕೆ ಶೋಧ ಮಾಡ್ಕೊಳ್ಬಾರ್ದು, ಹೊಸ ಹೊಸ ಮಾರುಕಟ್ಟೆಗಳನ್ನು ಯಾಕೆ ಕಂಡುಕೊಳ್ಬಾರ್ದು? ಒಂದು ಕೆಲಸ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಅಂದ್ರೆ ಇದಕ್ಕೆ ಆದಾಯದ ಮೂಲ ಏನು ಇರಂಗಿಲ್ಲ. ಇಷ್ಟ ಆದ್ರೂ ನಾವು ನಾಶಕಾರ ಆಗಲಿ, ಎಲ್ಲಕ್ಕೂ ನೀವು ಬ್ರ್ಯಾಂಡೆಡ್ ಮಾಡ್ತೀರಿ, ಇದಕ್ಕೆ ಮಾಡ್ಲಿಕ್ಕೆ ತೊಂದ್ರೆ ಏನದ, ಯಾಕೆ ಮಾಡಬಾರ್ದಂತ್ರಿ? ನಾವು ಸಂಘದಿಂದ ಬಂತು, ರೈತರಿಗೆ ಏನೋ ಹೊಸ ಹೊಸ ಯೋಜನೆಗಳು ಆಗಬೇಕಾಗಿತ್ತು, ಸರ್ಕಾರಕ್ಕೆ ಮೂವ್ ಮಾಡ್ತೀವಿ. ಆದ್ರೆ ಇವರು ಎಲ್ಲ ಹೋರಾಟ ಮಾಡ್ತಾರೆ, ನೀವು ಯಾಕೆ ಮಾಡಬಾರ್ದ ನಮ್ಗೆ ಅನ್ಬಹುದು ನೀವು. ಆದ್ರೆ ನಾವು 8 ತಿಂಗಳು ನಾವು ದ್ರಾಕ್ಷಿ ಕೆಲಸದಾಗ ಇರ್ಬೇಕು, 50,000 ಖರ್ಚು ಬರ್ತದೆ. ನಾವು 1 ಎಕರೆ ಮಾಡಬೇಕಾದ್ರೆ 7-8 ಲಕ್ಷ ಹೋಗ್ತೈತೆ ನಂಬುದ್ರೆ. ಇಂತ ಹಂತನೊಳಗೆ ಯಾಕೆ ಕಂಪನಿಯಾಗಿ ಪರಿವರ್ತನೆ ಆಗಬಾರ್ದು, ಇಲ್ಲಂತಂದ್ರೆ ಸಂಘದ ಆಶಯದೊಳಗೆ ಯಾಕೆ ಕಂಪನಿಗಳನ್ನ ಮಾಡಬಾರ್ದು ಅಂತ ಈಗ ಬರ್ತಾರೆ. ನಮಗೇನ್ ರೈಟ್ಸ್ ಏನ್ರಿ? ನಾವು ಕಂಪನಿ ಆಕ್ಟ್ ದೊಳಗೆ ಹೆಂಗ್ ಬರ್ತೀವಿ? ನಾವು ಕಂಪನಿ ಆಕ್ಟ್ ದೊಳಗೆ ಇಲ್ಲ. ನಮಗೇನದ ಟೈಲ್ ಕರೋ ಮತ್ತು ಮಿರೇಜ್ ಅವರು ಒಬ್ರ ಜೊತೆ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರೇನಂದ್ರು, ಏ ಇಲ್ರಿ, ಎಲ್ಲ ಲಾಕ್ಡೌನ್ ಆಗಿದೆ, ಬಂದ್ ಆಗಿದೆ, ಎಲ್ಲಾರು ನಾವು ಬರ್ತೀವಲ್ಲಕ್ಕೂ ಇರಂಗಿಲ್ಲ. ಲೋಕೋ ರುಚಿ ವಿಭಿನ್ನ ಅಂತಿರ್ಲ, ಆ ಟೈಪ್ ಒಬ್ಬೊಬ್ಬರ ಅಭಿಪ್ರಾಯ ಒಂದ್ ಬೇರೆ ಇರ್ತಾನೆ. ನಿಗಮ ಕೊಟ್ಟಿರ್ತಾನೆ, ಇದಕ್ಕೆ ಚಲೋ ರೇಟ್ ಹೊರಗೆ ಸಿಗ್ತಿರ್ತಾನೆ, ಕಾಂಪಿಟಿವ್ ಆಕದಲ್ಲ ನಮ್ಗೆ. ಅದರ ಹಾಲಿನ ಅವ್ರು ಕಾಂಪಿಟಿವ್ ರೇಟ್ ರೈಲು ಹೋರಾಟದೊಳಗೆ ಇರ್ತೀವಿ ರೈತರು. ನಾವು ದ್ರಾಕ್ಷಿ ಬೆಳೆಗಾರ ಸಂಕಷ್ಟ ಅದ, ನಾವು ಸಂಘ ಕಂಪನಿ ಮಾಡುವಷ್ಟೇ ಆಗ್ಲ ಹತ್ತದ. ಅದಕ್ಕೆ ನಿಗಮ ಮಾಡ್ಯಾರ, ಈಗ ನಿಗಮ ಮುಖಾಂತರ ಇದನ್ನ ಪರ್ಚೇಸ್ ಮಾಡಬೇಕು. ಕನ್ಸ್ಯೂಮ್ ಮಾಡೋ ಕಮ್ಮಿ ರೇಟ್ ಇರ್ತಾರೆ. ಇದನ್ನ ನೀವು ಬೆಂಗಳೂರು ಮಾರ್ಕೆಟ್ ಕೇಳಿ 270 ರೂಪಾಯಿ ನಿಮ್ಗೆ ಸಿಗಂಗಿಲ್ಲ. ಅಲ್ಲಿ ತಿನ್ನೋಕ್ ತೊಂದ್ರೆ, ಇಲ್ಲಿ ಕೊಡಾಂಗ್ ಎಲ್ಲಿ ಹೋಗಿ ನಿಂತೀವಿ, ಬಾಕ್ಸ್ ತೆಗೆದಿಟ್ರು 280-300 ರೂಪಾಯಿ ಕೆಜಿ ತಗೊಂಡ್ರು ಅವ್ರು. 1 ಕೆಜಿ ಏನೇ ಇರ್ತದೆ ಗ್ರಾಡೇಷನ್ ಹೇಳವರು, ಎ ಕ್ವಾಲಿಟಿ ಎ ರೇಟ್, ಬಿ ಕ್ವಾಲಿಟಿ ಈ ರೇಟ್, ಸಿ ಕ್ವಾಲಿಟಿ ಈ ರೇಟ್. ಗ್ರಾಡೇಷನ್ ಜೊತೆ ನಾವು ನಮ್ಮ ಸಂಘದಿಂದ ನಾವು ಮಾಡ್ಕೋತೀವಿ ಅಂದ್ರೆ ಅಸಾಧ್ಯ ವ್ಯವಸ್ಥೆ ಅದ. ಸರ್ಕಾರ ಈ ಸೌಲಭ್ಯ ಒದಗಿಸಿಕೊಡು. ನೀವು ಬೇರೆ ಖರೀದಿ ಮಾಡಿ ನಮ್ಮ ರಾಜ್ಯದಾಗ ಮಾಡ್ರಪ್ಪ, ನಮ್ಮ ರಾಜ್ಯದಾಗ ಖರೀದಿ ಮಾಡಿದ್ರೆ ನಮ್ಮ ರಾಜ್ಯದಾಗ ಮಾಡ್ರಿ. ಇಲ್ಲಿ ಏನಾಗ್ತದೆ, ಒಣ ದ್ರಾಕ್ಷಿ ಇಟ್ಟರೆ ಅವರು ಈಗ ಪರ್ಚೇಸ್ ಮಾಡ್ಲಾಗ್ತಾರೆ. ಅವ್ರದೊಂದು ಸೂಪರ್ ಬಜಾರ್ ಐತೆ, ಅವರು ಬಿಗ್ ಬಜಾರ್ ಒಂದು ಮಾಡ್ಯಾರ. ಅಲ್ಲಿ ಒಳ್ಳೆ ರೈಲಿ ಒಲ್ಲಿ ಒಬ್ಬೊಬ್ರು ಇಟ್ಟಾರೆ, ಮತ್ತು ಅವ್ರ ರಾಜಕೀಯ ಲಾಬಿನೂ ಭಾಳ ಪವರ್ಫುಲ್ ಅದ. ಕಾಫಿ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ ರೂಪದವ. ನನ್ನ ಫೋನ್ ನಂಬರು 9844-3650. ಅದ್ಬೇರೆ ಈಗೇನು ನಂದ್ರೇಕರ್ ಸರ್ ಹೇಳಿದ್ರು ತಮ್ಮ ನಂಬರ್ನ, ನಾನು ಇನ್ನೊಂದ್ಸಲ ಹೇಳ್ತೀನಿ. ತಾವು ಸಂಘದ ಮೂಲಕ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿರಿ, ಮತ್ತು ರೈತರ ಕಲ್ಯಾಣಕ್ಕಾಗಿ ಯಾವ ರೀತಿ ಧನ್ಯವಾದಗಳು, ನಮಸ್ಕಾರ. ಮೊದಲನೆಯದಾಗಿ ದ್ರಾಕ್ಷಿ ಬೆಳೆಗಾರರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಆಕಾಶವಾಣಿಯಲ್ಲಿ ಅಭಯ ಕುಮಾರ್ ಶಾಂತಿನಾಥ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಮಾಶಾಳದ ಮಲ್ಲಪ್ಪ ದಾಸ ಚೈತ್ರ ವೈಶಾಖ ಮಾಸ ಪ್ರಾಯ ಅತ್ಯುತ್ತಮ. ಹಗಲು ನಿದ್ದೆ ನಿಷಿದ್ಧ. ವ್ಯಾಯಾಮ ಬಿಸಿ ನೀರಿನ ಸ್ನಾನ ಕಡ್ಡಾಯ. ಸಮರ್ಪಕ ಆಹಾರ ಪದ್ಧತಿ. ಮಳೆಯಾಗುವ ಸಾಧ್ಯತೆಗಳು 40%. ಬೀದರ್, ರಾಯಚೂರು ಮತ್ತು ನೆರೆ ಝೈರಾಬಾದ್ಗಳಲ್ಲಿ ಇರಬಹುದು. ಅದರ ಜೊತೆಗೆ ಬಿಸಿಲು ಕೂಡ ಕಣ್ಣಾಮುಚ್ಚಾಲೆ ಆಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ದಕ್ಷಿಣ ಧ್ರುವಕ್ಕೂ ಕೈಲಾಸ ಧರಿಯೋ